संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान। अब आपकी है बारी, नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರವಿರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಶ್ರೀ ಮಲ್ಲೇಶ್ವರ ಯುವಕರ ಸಂಘ ಇಬ್ದಾಣೆ ಮತ್ತು ಇಬ್ದಾಣೆ ಗ್ರಾಮಸ್ಥರ ವತಿಯಿಂದ ಸುಕ್ಷೇತ್ರ ಶ್ರೀ ಗದ್ದುಗೆ ಅಜ್ಜಯ್ಯನವರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಮೇ ತಿಂಗಳ 8 ಮತ್ತು 9 ತಾರೀಕಿನಂದು ಆಯೋಜಿಸಲಾಗಿದೆ. ಸರ್ವರಿಗೂ ಸ್ವಾಗತವನ್ನು ಕೋರಬಯಸುವವರು ಇಬ್ದಾಣೆ ಮತ್ತು ಹೊಸಳ್ಳಿ ಗ್ರಾಮಸ್ಥರು, ಬೇಲೂರು ರಸ್ತೆ, ಹಾಸನ. ಇದುವರೆಗೂ ಕೆಲವು ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ, ನೇರ ಫೋನಿನ್ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ಆಯ್ಕೆ ಮಾಡಿರತಕ್ಕಂತಹ ವಿಷಯ, ಪೂರ್ವ ಮುಂಗಾರಿನಲ್ಲಿ ಜಿಲ್ಲೆಯ ಪ್ರಮುಖ ತೋಟಗಾರಿಕೆ ಬೆಳೆಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿಯೊಂದು ಋತುವು ಕೂಡ ನಮ್ಮ ರೈತರಿಗೆ ಮತ್ತು ಕೃಷಿಕರಿಗೆ ಒಂದು ರೀತಿಯ ಸವಾಲುಗಳನ್ನು ತಂದುಕೊಡುತ್ತೆ. ಕೆಲವೇ ಏನು ಋತುಮಾನಗಳು ಇರುತ್ತೋ ಆ ಋತುಮಾನಗಳಲ್ಲಿ ತನ್ನದೇ ಆದಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿದರೆ ಮಾತ್ರ ನಮ್ಮ ಬೆಳೆ ಹುಲ್ಸಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಬೇಸಿಗೆಯ ಸಂದರ್ಭದಲ್ಲಿ ಮತ್ತು ಪೂರ್ವ ಮುಂಗಾರಿನ ಸಂದರ್ಭದಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದು, ಬಿಸಿಲು ಹೆಚ್ಚಾಗಿರುತ್ತೆ, ನೀರಾವರಿ ಇದ್ದಂತಹ ಸ್ಥಳಗಳಲ್ಲಿ ಕಳೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ, ಇಂತಹ ಸಂದರ್ಭಗಳಲ್ಲಿ ಇದರೆಲ್ಲದರ ಜೊತೆಗೆ ಆಗಾಗ ಒಂದಷ್ಟು ಅಕಾಲಿಕ ಮಳೆಯೂ ಕೂಡ ಬರುತ್ತೆ. ಇದೆಲ್ಲವುದನ್ನು ಕೂಡ ನಾವು ಹೇಗೆ ಸರಿದೂಗಿಸಬೇಕು, ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಈ ಮುಂಗಾರು ಪೂರ್ವದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ನೀವು ಕೂಡ ಹಂಚಿಕೊಳ್ಳಬಹುದು, ಜೊತೆಗೆ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನು, ಅನುಮಾನಗಳನ್ನು ಪರಿಹರಿಸಿಕೊಳ್ಳಬಹುದು. ನೀವು ನಮ್ಮ ಜೊತೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ 2462289, STD ಕೋಡ್ ಸಂಖ್ಯೆ 08172. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ HR ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಪೂರ್ವ ಮುಂಗಾರು ಈಗಾಗಲೇ ಆರಂಭ ಆಗಿದೆ, ಹಾಸನ ಜಿಲ್ಲೆಯಲ್ಲಿ 2-3 ಮಳೆಗಳು ಕೂಡ ಆಗಿದ್ದಾವೆ. ಈ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಮುಖವಾಗಿ ಮಾಡಬೇಕಾಗುತ್ತೆ, ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು? ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಆರ್ಥಿಕ ಬೆಳೆಗಳನ್ನು ನಾವು ನೋಡೋದೇ ಆದರೆ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ನಮ್ಮ ಜಿಲ್ಲೆಯ ಆರ್ಥಿಕ ಬೆಳೆಗಳು ಹಾಗೂ ನಮ್ಮ ಜಿಲ್ಲೆಯ ರೈತರ ಜೀವನಾಡಿ ಬೆಳೆಗಳು. ಮುಖ್ಯವಾಗಿ ನಾವು ತೆಂಗು, ಅಡಿಕೆ, ಕಾಫಿ, ಕಾಳುಮೆಣಸು, ಸೊ ಈ ರೀತಿಯ ದೀರ್ಘಾವಧಿ ಬೆಳೆಗಳನ್ನು ನಾವು ನೋಡ್ಬೋದು. ಅದಾದ ನಂತರ ನಾವು ವಾರ್ಷಿಕ ಬೆಳೆಗಳು, ಬಾಳೆ ಮತ್ತು ಅನೇಕ ಹೂವಿನ ಬೆಳೆಗಳು, ಅನೇಕ ತರಕಾರಿ ಬೆಳೆಗಳು, ಈ ರೀತಿ ಬೆಳೆಗಳನ್ನ ನಾವು ರೈತರ ತೋಟದಲ್ಲಿ ಇತ್ತೀಚೆಗೆ ನೋಡ್ಬೋದು ನಾವು. ಸೊ ಇವೆಲ್ಲ ಬೆಳೆಗಳನ್ನ ಬೇಸಿಗೆನಲ್ಲಿ ನಿರ್ವಹಣೆ ಮಾಡೋದು ಮಳೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿನ ಕಾಲದಲ್ಲಿ ನಾವು ಅವುಗಳನ್ನ ಯಾವುದೇ ರೀತಿಯ ಕೀಟ ರೋಗ ಬಾಧೆಗೆ ತುತ್ತಾಗದ ರೀತಿಯಲ್ಲಿ ಮತ್ತೆ ಸಮಗ್ರವಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಸಿಲು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಕಳೆದ ವಾರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಿಸಿಲು 34 degrees ಇತ್ತು, ಈಗಾಗಲೇ 35 degrees ಕ್ರಾಸ್ ಆಗಿದೆ. ಅದು ಒಣ ಬಿಸಿಲು ಜಾಸ್ತಿ ಆದಂಗಾದಂಗೆ ಮತ್ತೆ ಸ್ವಲ್ಪ ಏನಾಗ್ತಾ ಇದೆ, ವಾತಾವರಣ ಅದ್ಲು ಬದಲಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಒಂದ್ ದಿವಸ ಕಂಪ್ಲೀಟ್ ಒಣ ಹವೆ ಇರ್ತದೆ, ಸೊ ಒಂದ್ ದಿವಸ ಕಂಪ್ಲೀಟ್ ಆರ್ದ್ರತೆ ಆಕಾಶದಲ್ಲಿ ಜಾಸ್ತಿ ಇರ್ತದೆ. ಸೊ ಒಂದ್ ದಿವಸ ಆರ್ದ್ರತೆ, ಒಂದ್ ದಿವಸ ಒಣ ಹವೆ, ನಮ್ಗೆ ಅದು ನಾವು ಹೊರಗಡೆ ಹೋದಾಗ ನಮ್ಗೆ ನಾವು ಗಮನಿಸಬಹುದು ಅದನ್ನ. ಸೊ ಒಣ ಹವೆ ಇದ್ದಾಗ ನಮ್ಗೆ ಅಷ್ಟು ಮೈಯೆಲ್ಲ ಒಂಥರ ಸುಟ್ಟಂಗ ಆಗ್ತದೆ. ಅದೇ ರೀತಿ ನಮ್ಗೆ ಆರ್ದ್ರತೆ ಅಂದ್ರೆ ಏನು, ನಾವು ಈ ಆರ್ದ್ರತೆ ಕ್ಲೈಮೇಟ್ ಅಂತೀವಿ, ಹ್ಯುಮಿಡ್ ಕ್ಲೈಮೇಟ್ ಅಂತೀವಲ್ಲ, ನಮ್ಗೆ ಒಣದಂಗ ಅನ್ಸೋದಿಲ್ಲ, ಮೈಯೆಲ್ಲ ಸೆಕೆ ಬಂದಂಗ ಆಗೋದು, ಚಿಟ್ಟು ಇದ್ದಂಗೆ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ಬೆಳೆಗಳು ಬೇಗ ಅನೇಕ ರೋಗ ಕೀಟಗಳಿಗೆ ತುತ್ತಾಗಿಬಿಡ್ತವೆ. ಈ ರೀತಿಯ ನಮ್ಮ ಹವಾಗುಣ ಪದೇ ಪದೇ ಬದಲಾವಣೆ, ದಿವಸ ದಿವಸ ಬದಲಾವಣೆ ಆಗ್ತಿರೋದ್ರಿಂದ ಈ ಕೀಟಗಳು ಜಾಸ್ತಿ ಆಗ್ತವೆ. ಸೊ ತಾವು ಹೇಳಿದ ರೀತಿಯಲ್ಲಿ ಸರ್, ಈಗ ನೀರು ನಿರ್ವಹಣೆ ಬಹಳ ಮುಖ್ಯ. ಸೊ ಬೇಸಿಗೆನಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ. ನಮ್ಮ ರೈತರು ನಾವೇನ್ ಮಾಡ್ತೀವಿ, ಕೆಲವೊಂದು ಬೆಳೆಗಳಿಗೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ಎಲ್ಲಿ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ, ಆ ಹನಿ ನೀರಾವರಿ ವ್ಯವಸ್ಥೆ ಇರುವಂತ ಕಡೆ ನಾವು ತಕ್ಷಣ ಅದನ್ನ ಎಲ್ಲೂ ಡ್ಯಾಮೇಜ್ ಆಗದ ರೀತಿಯಲ್ಲಿ, ಈಗ ಏನಾಗ್ತದೆ ಹನಿ ನೀರಾವರಿ ವ್ಯವಸ್ಥೆ ಇದ್ರೂ ಸಹ ಕೆಲವೊಂದ್ಸಲ ಏನಾಗ್ತದೆ, ನಮ್ಮಲ್ಲಿ ಪ್ರಾಣಿ ಪಕ್ಷಿಗಳು ಬಂದು ಡ್ಯಾಮೇಜ್ ಮಾಡ್ತವೆ. ಯಾಕೆಂದ್ರೆ ಬೇಸಿಗೆ ಅವು ನೀರು ಬೇಕು. ಈಗ ನಾನು ಅನೇಕ ತೋಟಗಳಿಗೆ ನೋಡಿದಾಗ ಈ ನವಿಲು ಬಂದು ನಮ್ಮ ಹನಿ ನೀರಾವರಿ ಪೈಪ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಅದಕ್ಕೂ ನೀರು ಬೇಕು. ಮತ್ತೆ ಕೆಲವು ಈ ಕುರಿ ಆಡು ಮೇಕೆಗಳು ಮತ್ತೆ ದನಗಳು ಬಂದು ಅವನು ಸಹ ಡ್ಯಾಮೇಜ್ ಮಾಡಿ ಪೈಪ್ನ ಡ್ಯಾಮೇಜ್ ಮಾಡ್ತವೆ. ಇದನ್ನ ನಾವು ಪ್ರತಿನಿತ್ಯ ಗಮನಿಸ್ತಾ ಇರಬೇಕು. ನಮ್ಮ ತೋಟದಲ್ಲಿ ಗಮನಿಸಿ ಎಲ್ಲೂ ಸಹ ನೀರು ವೇಸ್ಟ್ ಆಗೋದ್ ರೀತಿಯಲ್ಲಿ ನೋಡಬೇಕು. ಮತ್ತೆ ನಾವೇನ್ ನೀರು ಬಿಡ್ತೀವಿ ಅದು ಸರಿಯಾಗಿ ಆ ಮರ ಗಿಡಗಳಿಗೆ ಸಸಿಗಳಿಗೆ ಬೀಳೋ ರೀತಿ ನೋಡ್ಬೇಕಾಗ್ತದೆ ನಾವು. ಸೊ ಇಲ್ಲಿ ಏನಾಗ್ತದೆ, ಒಂದು ದಿವಸ ನೀರು ಸರಿಯಾಗಿ ಬೀಳಲಿಲ್ಲ ಅಂತ ಹೇಳಿದ್ರೆ ಮರ ಗಿಡಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಾಣ್ತದೆ ನಮಗೆ. ಸೊ ಅದರಿಂದ ನೀರು ಬಹಳ ಮುಖ್ಯ. ಎಲ್ಲಿ ಹನಿ ನೀರಾವರಿ ಇದೆಯೋ ವ್ಯವಸ್ಥೆನ ನಾವು ಸರಿಯಾಗಿ ಮಾಡ್ಕೊಳ್ಬೇಕು. ಮತ್ತೆ ಎಷ್ಟು ನೀರು ಬೇಕೋ ಅದಕ್ಕೆ ಅಷ್ಟೇ ನೀರನ್ನ ಕೊಟ್ಟರೆ ಸಾಕು. ಈಗ ಉದಾಹರಣೆಗೆ ತೆಂಗಿನ ಗಿಡಕ್ಕೆ ದಿನಕ್ಕೆ 50-55 liters ನೀರು ಬೇಕು ಅಂತ ಹೇಳ್ತೀವಿ. ಅಡಿಕೆ ಗಿಡಕ್ಕೆ 25-30 liters ನೀರು ಬೇಕು ಅಂತ ಹೇಳ್ತೀವಿ. ಅಷ್ಟು ಎಷ್ಟು ಬೇಕೋ ಅದನ್ನು ನಾವು ಸರಿ ಸಮಪ್ರಮಾಣದಲ್ಲಿ ಸರಿಯಾಗಿ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡ್ತಾ ಬರಬೇಕಾಗ್ತದೆ. ಅದೇ ರೀತಿ ಕೆಲವೊಂದು ಬೆಳೆಗಳಿಗೆ ನಾವು ಈ ತುಂತುರು ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿರ್ತೀವಿ. ಸೊ ತುಂತುರು ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾಗಲೂ ಸಹ ನಾವು ಅದನ್ನು ಈ ರೀತಿ ಗಮನಿಸಿ ಅದು ಅದಕ್ಕೆ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡಬೇಕು ನಾವು, ಮತ್ತೆ ಅದು ನೀರನ್ನು ಅತಿ ಹೆಚ್ಚು ಬಿಸಿಲು ಜಾಸ್ತಿ ಇದ್ದಾಗ ಕೊಡಕ್ಕೆ ಹೋಗಬಾರ್ದು, ಸ್ವಲ್ಪ ಬೆಳಗಿನ ಜಾವ ಅಥವಾ ಸಾಯಂಕಾಲ ಅದನ್ನು ನೀರು ಕೊಟ್ಟರೆ ಬಹಳ ಒಳ್ಳೇದು. ತಂಪು ಇದ್ದಾಗ ನೀರು ಕೊಟ್ಟರೆ ಗಿಡಗಳಿಗೆ ಬಹಳ ಅನುಕೂಲ ಆಗ್ತಿಲ್ಲ ಅಂದ್ರೆ ಅದು ಆ ಮೈಕ್ರೋ ಕ್ಲೈಮೇಟೇ ಚೇಂಜ್ ಆಗಿಬಿಡ್ತದೆ. ಬಿಸಿಲಿನಲ್ಲಿ ನೀರು ಕೊಟ್ಟರೆ ಕೆಳಭಾಗದಲ್ಲಿ ಹ್ಯುಮಿಡ್ ಕ್ಲೈಮೇಟ್ ಡೆವಲಪ್ ಆಗ್ತದೆ, ಈ ನಮ್ದೇನು ಫಂಗಸ್ ರೋಗಗಳು ಬರ್ತಾವಲ್ಲ ಬೇಗ ಡೆವಲಪ್ ಆಗಿಬಿಡ್ತಾವ. ಸೊ ಆ ರೀತಿ ಇದ್ದಾಗ ನಾವು ಅವಾಗ ನಮ್ಮ ಬೆಳಗಿನ ಜಾವ ಅಥವಾ ಸಾಯಂಕಾಲ ತಂಪಾಗಿದ್ದಾಗ ಕೊಡೋದು ಬಹಳ ಒಳ್ಳೇದು. ಮೂರನೇದು ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ನಮ್ಮ ವಿಶೇಷವಾಗಿ ತೆಂಗಿನ ತೋಟಗಳಲ್ಲಿ ನೀರನ್ನ ಹಾಯಿಸಿಬಿಡ್ತಾರೆ. ಸೊ ಖಂಡಿತವಾಗಿ ಅದನ್ನ ಮಾಡಬಾರ್ದು ರೈತರುಗಳು. ನೀರು ಕಟ್ಬಿಡೋದು ಯಾವುದೇ ಕಾರಣಕ್ಕೂ ನಾವು ನೀರನ್ನ ಎಲ್ಲಿ ಹಾಯಿಸ್ತೀವೋ ಆ ಮಣ್ಣನ್ನ ನಾವೇ ಡ್ಯಾಮೇಜ್ ಮಾಡ್ತೀವಿ, ಆ ಮಣ್ಣಿಗೆ ನಾವೇ ಹಾನಿ ಮಾಡ್ತೀವಿ. ಆ ಮಣ್ಣು ಏನಾಗ್ತದೆ, ಒಂದ್ ದಿವಸ ನೀರು ಬಿಟ್ಟಿರ್ತೀವಿ ನಾವು ಕಂಪ್ಲೀಟ್ ನೀರು ಹಾಯಿಸ್ತೀವಿ, ಅದು ಒಂದ್ 2-3 days ಅಥವಾ ಒಂದು ವಾರ 15 days ಮತ್ತೆ ನೀರು ಬಿಡೋದಿಲ್ಲ ಅಲ್ಲಿಗೆ. ಅದೇನಾಗ್ತದೆ, ಆ ಮಣ್ಣಿನ ಮೇಲ್ಭಾಗ ಕಠಿಣ ಆಗ್ತದೆ, ಅದು ಹಾರ್ಡ್ ಆಗ್ತದೆ, ಗಟ್ಟಿ ಆಗ್ತದೆ. ಗಟ್ಟಿಯಾಗಿ ಒಂದು ಪ್ಯಾನಲ್ ಡೆವಲಪ್ ಆಗ್ತದೆ. ಎಸ್ಪೆಷಲಿ ಪ್ಯಾನಲ್ ಡೆವಲಪ್ ಆದಾಗ ಆ ಬೇರ್ಗಳು ಉಸಿರಾಡ ಕಷ್ಟ ಆಗ್ತದೆ, ತೆಂಗಿನ ಬೇರ್ಗಳು. ಈಗ ನೀವು ನೋಡಿ ನಮ್ಮಲ್ಲಿ ಈ ನೀರಿನ ಅಥವಾ ನೀರಾವರಿ ವ್ಯವಸ್ಥೆ ಸರಿ ಇಲ್ಲದೆ ನಾವು ತೆಂಗಿಗೆ ಅನೇಕ ರೋಗಗಳನ್ನ ನಾವು ತಂದ್ಕೊಳ್ತಾ ಇದ್ದೀವಿ. ಹಲೋ, ಉದಾಹರಣೆಗೆ ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸಿಟಿ ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಎಲ್ಲಿಂದ? ಹತ್ತಿಜೋಡನಹಳ್ಳಿ ವಣೇಶ್ವರ ತಾಲೂಕು. ಮಾತಾಡಿ ಚಂದ್ರಶೇಖರ್. ಈಗ ಬೇಸಿಗೆಯಲ್ಲಿ ನೀರಿಂದೇ ದೊಡ್ಡ ಸಮಸ್ಯೆ ಸರ್. ಈಗ ಹೌದು ಈಗ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ನೀರು ಬೇಕು ಅನ್ನೋದು ಹೇಗೆ ಸರ್? ಈಗ ತೆಂಗಿನ ಬೆಳೆಗೆ ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ ಚಂದ್ರು, ಅದನ್ನೇ ಹೇಳ್ತಾ ಇದ್ದೆ ನಾನೀಗ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಮ್ಗೆ ಒಂದು ದಿವಸಕ್ಕೆ 55-60 liters ನೀರು ಬೇಕಾಗ್ತದೆ ತೆಂಗಿನ ಗಿಡಕ್ಕೆ. ಅದು ಏನಿಲ್ಲ, ನಾವು ನೀವು ಡ್ರಿಪ್ ಮಾಡಿಕೊಂಡಾಗ ಅವ್ರು ಹೇಳ್ತಾರೆ, ನಮ್ದು ನಿಮ್ದು ಉದಾಹರಣೆಗೆ ಮೈಕ್ರೋ ಟ್ಯೂಬ್ ಹಾಕಿರ್ತೀರಲ್ಲ, ಮೈಕ್ರೋ ಟ್ಯೂಬ್ ಹಾಕ್ದಾಗ ಅವ್ರು ಹೇಳ್ತಾರೆ, ಒಂದ್ ಗಂಟೆಗೆ ನೀವು ಕಂಟಿನ್ಯೂಸ್ ನೀರನ್ನು ಆನ್ ಮಾಡಿದ್ರೆ ಮೈಕ್ರೋ ಟ್ಯೂಬ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ನೀರು ಹೋಗ್ತದೆ ಅಂದ್ರೆ ಲೀಟರ್ ಪರ್ ಹವರ್ ಅಂತ ಅದಕ್ಕೊಂದು ಒಂದು ಕೊಟ್ಟಿರ್ತಾರೆ ಅವರು, ಮೈಕ್ರೋಟ್ಯೂಬ್ ಹಾಕಿರ್ತೀರಲ್ಲ ನೀವು. ಈಗ ನಾವು ಲ್ಯಾಟ್ರಲ್ ಬಿಟ್ಟಿರ್ತೀವಿ, ಲ್ಯಾಟ್ರಲ್ಗೆ ಮೈಕ್ರೋಟ್ಯೂಬ್ ಕೊಟ್ಟಿರ್ತೀವಲ್ಲ, ಮೈಕ್ರೋಟ್ಯೂಬ್ನಲ್ಲಿ ನೀವು ಯಾರಿಗೆ ಡ್ರಿಪ್ ಏಜೆನ್ಸಿ ಕಡೆ ಮಾಡಿಸ್ಕೊಂಡಿರ್ತೀರಲ್ಲ ಅವ್ರು ಹೇಳ್ತಾರೆ ನಿಮಗೆ ಈ ಮೈಕ್ರೋಟ್ಯೂಬ್ನಲ್ಲಿ ಒಂದು ಗಂಟೆಗೆ ಇಷ್ಟು ನೀರು ಡಿಸ್ಚಾರ್ಜ್ ಆಗ್ತದೆ ಅಂತ. ಅಕಸ್ಮಾತ್ ನಿಮ್ಮ ಮೈಕ್ರೋಟ್ಯೂಬ್ ಹಾಕಿದ್ರೆ ಡ್ರಿಪ್ಪರ್ ಹಾಕಿರ್ತೀರಿ ತಿಳ್ಕೊಳ್ಳಿ ನೀವು, ಡ್ರಿಪ್ಪರ್ಲು ಅದು ಕರೆಕ್ಟ್ ಡ್ರಿಪ್ಪರ್ ಮೇಲೆ ಬರೆದ್ಬಿಟ್ಟಿರ್ತದೆ ಅದು ಏನಂತ ಹೇಳಿದ್ರೆ ಈ ಡ್ರಿಪ್ಪರ್ ನಲ್ಲಿ ಒಂದು ಗಂಟೆಗೆ 6 ಲೀಟರ್ ಡಿಸ್ಚಾರ್ಜ್ ಆಗ್ತದೆ ಅಥವಾ 8 ಲೀಟರ್ ಡಿಸ್ಚಾರ್ಜ್ ಆಗ್ತದೆ ಅಂತ ಅವರು ಡ್ರಿಪ್ಪರ್ ಮೇಲೆ ಬರೆದಿರ್ತಾರೆ. ಅದಕ್ಕೆ ಡ್ರಿಪ್ ಇರಿಗೇಷನ್ ಬಹಳ ಮುಖ್ಯ ಅನ್ನೋದು ನಮಗೆ ಒಂದು ಉದಾಹರಣೆಗೆ ಒಂದು ಮೈಕ್ರೋಟ್ಯೂಬ್ ನಲ್ಲಿ ಒಂದು ಗಂಟೆಗೆ 20 ಲೀಟರ್ ನೀರು ಹೋದ್ರೆ ನಾವು ಅದನ್ನ 2-2.5 ಗಂಟೆ ಬಿಟ್ಟರೆ ಸಾಕು ನೀರು, ತೆಂಗಿನ ಇಡೀ ತೆಂಗಿನ ತೋಟಕ್ಕೆ ನೀರು ಸಾಕದು. ಸೊ ಆಯಸದಲ್ಲಿ ಗೊತ್ತಾಗುತ್ತೆ ಏನಾರ ಆಯಸದಲ್ಲಿ ಗೊತ್ತಾಗೋದಿಲ್ಲ, ಹೆಂಗ್ ಗೊತ್ತಾಗ್ತದೆ ಹೇಳಿ ಚಂದ್ರ, ನೀವ್ ಹೇಳಿ ನನಗೆ, ನೀವ್ ಹೇಳ್ಬೇಕು ನನಗೆ ಡೈಲಿ ಆಯಸರ್ ನೀವ್ ಹೇಳುವ, ನೀವ್ ಹೇಳ್ಬೇಕು ನನಗೆ ಹೆಂಗ್ ಗೊತ್ತಾಗ್ತದೆ ಆಯಸದ್ರಲ್ಲಿ ನಾವು ಗೊತ್ತಾಗದಿಲ್ಲ ಹೆಂಗ್ ಗೊತ್ತಾಗ್ತದೆ ಅದನ್ನ ನಿಮ್ಗೆ ಅದನ್ನ ನಾನು ವಿವರಣೆ ಕೊಡ್ತಾ ಇದ್ದೆ. ಈಗ ನಾವು ತೆಂಗಿನ ತೋಟಗಳಿಗೆ ಚಂದ್ರು ನಾವು ನೀರನ್ನ ಹಾಯಿಸಿ ಹಾಯಿಸಿ ನಮ್ ತೆಂಗಿನ ತೋಟ ಹಾಳು ಮಾಡ್ತಾ ಇದ್ದೀವಿ ನಾವು. ಯಾಕೆ ಹೇಳ್ತೀನಿ ಕೇಳಿ, 2-3 ಕಾರಣಗಳನ್ನ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಒಂದು, ತೆಂಗಿನ ತೋಟದಲ್ಲಿ ನೀರು ಹಾಯಿಸಿದ ತಕ್ಷಣ ಮತ್ತೆ ಒಂದು 15 ದಿನ ನೀರು ಹಾಯಿಸೋದಿಲ್ಲ ನಾವು, ಕರೆಕ್ಟಾ? ಸೊ 15 ದಿವಸಕ್ಕೆ ನೀರು ಹಾಯಿಸ್ತಾ ಹೋದ್ರೆ ಏನಾಗ್ತದೆ, ಆ ತೆಂಗಿನ ಆ ಮಣ್ಣಿನ ಮೇಲ್ಭಾಗ ಗಟ್ಟಿ ಆಗ್ತಾ ಹೋಗ್ತದೆ, ದಿನೇ ಗಟ್ಟಿ ಆಗ್ತದೆ. ಗಟ್ಟಿ ಆಗೋದ್ರಿಂದ ಮಣ್ಣಿನ ಮೇಲ್ಭಾಗದಲ್ಲಿ ಹಾರ್ಡ್ ಪ್ಯಾನ್ ಕ್ರಿಯೇಟ್ ಆಗ್ತದೆ, ತೆಂಗಿನ ಬೇರುಗಳು ಉಸಿರಾಡಕ್ ಆಗೋದಿಲ್ಲ. ಆಯ್ತಾ? ಎರಡನೇದು, ನಮ್ಮಲ್ಲಿ ಕೆಳಭಾಗ ನೀರು ತೆಗಿತೀವಲ್ಲ ನಾವು ಮೋಟರ್ನಿಂದ ನೀರು ತೆಗ್ದಾಗ ಅದ್ರಲ್ಲಿ ಲವಣಾಂಶಗಳು ಇರ್ತವೆ, ಕೆಲವೊಂದು ಲವಣಗಳು ಇರ್ತವೆ, ಸಾಲ್ಟ್ಸ್, ಉಪ್ಪು, ಬೇರೆ ಬೇರೆ ಉಪ್ಪು, ಕ್ಲೋರೈಡ್, ಬೇರೆ ಬೇರೆ ಲವಣಗಳು ಇರ್ತವೆ. ಅವೇನ್ ಮಾಡ್ತವೆ, ನಮ್ ಇಡೀ ತೋಟದಲ್ಲಿ ನೀವು ವೈಟ್ ಕಣ್ಣಂಗ್ ಕಾಣ್ತದೆ ನೀರು ಹಾಯಿಸೋದ್ರಿಂದ, ಅವೆಲ್ಲಾ ಕಡೆನೂ ಡೆಪಾಸಿಟ್ ಆಗ್ತವೆ. ಮೂರನೇದು, ನಾವು ಎಷ್ಟು ನೀರು ಹಾಯಿಸಿ ಅಂತ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದು ಈಗ ನಾವು ನೀವು ನಾನೇ ನೋಡಿದ್ದೀನಿ ಏನ್ ಮಾಡ್ತಾರೆ ರೈತರುಗಳು, ಈ ಭತ್ತದ ಗದ್ದೆಯಲ್ಲಿ ನೀರು ನಿಲ್ಲಿಸ್ಬಿಟ್ಟಿರ್ತಾರೆ ಅದ್ರಲ್ಲಿ, ಕರೆಕ್ಟಾ? ಸೊ ಭತ್ತದ ಗದ್ದೆ ನಮ್ಗೆ ಹೆಂಗ್ ಗೊತ್ತಾಗ್ತದೆ, ಅದು ಭತ್ತದ ಗದ್ದೆನಲ್ಲಿ ನೀರು ನಿಲ್ಲಿಸಿದಾಗ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಎಷ್ಟು ಲೀಟರ್ ನೀರು ನಿಲ್ಲಿಸಿದೀವಿ ಅಲ್ಲಿ ಅಂತ? ಸೊ ಅದಕ್ಕೆ ನಾನು ಹೇಳೋದು, ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ನೀವು ಯಾವುದು ತೋಟದಲ್ಲಿ ನೀರನ್ನ ಹಾಯಿಸ ಪದ್ಧತಿಗಳು ಇರ್ತವಲ್ಲ, ಪ್ರತಿ ವರ್ಷ ಆ ತೋಟಕ್ಕೆ ಅನೇಕ ರೋಗಗಳು ಜಾಸ್ತಿ ಆಗ್ತಾ ಬರ್ತವೆ. ಹೆಂಗೆ ಅಂತ ಹೇಳ್ತೀನಿ, ಉದಾಹರಣೆಗೆ ನಮ್ಮ ಹೊಳೆನರಸೀಪುರದ ಕಡೆ, ಚೆನ್ನರಾಯಪಟ್ಟಣದ ಕಡೆ, ಅರಸೀಬಿಕೆರೆ ಭಾಗದಲ್ಲಿ ತೆಂಗಿಗೀಗ ಕಾಂಡಸೋರ ರೋಗ ಜಾಸ್ತಿ ಆಗಿದೆ. ಗೊತ್ತಲ್ವ ನಿಮ್ಗೆ, ಆ ಕಾಂಡದಲ್ಲಿ ಅಲ್ಲಲ್ಲೇ ರೋಗ ಸೋರ್ತಾ ಇರ್ತದೆ ನೀರು ನಂಗೆ. ಸೊ ಅದು ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಬೇರ್ಗೆ ನಾವು ಸರಿಯಾಗಿ ಗಾಳಿ ಆಡಕ್ ಬಿಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆ ಬೇರು ಗಟ್ಟಿ, ಮಣ್ಣು ಗಟ್ಟಿ ಆಗ್ತದೆ, ಬೇರು ಉಸಿರಾಡಕ್ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಕಾಂಡಸೋರ ರೋಗ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಹೇಳೋದು, ನೀವೆಲ್ಲಿ ಸಾಧ್ಯವೋ ಅಲ್ಲಿ ಹನಿ ನೀರಾವರಿ ವ್ಯವಸ್ಥೆನ ಅಳವಡಿಸ್ಕೊಳ್ಳಿ, ಆದಷ್ಟು ನೀರನ್ನ ಹಾಯಿಸ್ಲಿಕ್ಕೆ ಹೋಗ್ಬಿಡಿ. ಆಯ್ತು, ನೀವು ನೀರನ್ನ ಆಯಸ ಪದ್ಧತಿ ನಿಮ್ಗೆ ಕಷ್ಟ ಆಗ್ತದೆ ಅಂತೇಳಿ ಏನ್ ಮಾಡಿ, ಮರಸುತ್ತ ಪಾತಿ ಮಾಡಿ, ಪಾತಿಗೆ ಬೇಕಾದ್ರೆ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಬಿಡಿ, ಸಾಕು. ಆ ಪದ್ಧತಿಯಲ್ಲಿ ಮಾಡಿದ್ರೆ ಖಂಡಿತ ನೀರು ಉಳಿತದೆ, ಪ್ಲಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಯಿಸಬಹುದು. ಸೊ ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಒಂದು, ಫಸ್ಟ್ ಪ್ರಿಫರೆನ್ಸ್ ಹನಿ ನೀರಾವರಿ, ಎರಡನೇದು ಪಾತಿ. ಅವೆರಡೂ ಆಗ್ಲಿ ಅಂತ ಏನ್ ಮಾಡಕ್ಕಾಗ್ತದೆ, ನೀರು ಹಾಯಿಸೋದು. ಸೊ ಅದಕ್ಕೆ ಅದಕ್ಕೆ ನೀವು ಪಾತಿ ಸಿಸ್ಟಮ್ ಮಾಡಿ ಒತ್ತಿಗೆ ಮಾಡಿಬಿಡಿ, ಮುಚ್ಚಬಿಡಿ. ಅದಕ್ಕೆ ವಾರಕ್ಕೊಂದ್ಸಲ ಈಗ ಪಾತಿ ಮಾಡ್ದಂಗ್ ಮಾಡಿಬಿಟ್ಟು ಅದ್ರ ಮೇಲೆ ತೆಂಗಿನ ಎಲ್ಲೆನೋ ಇನ್ನೊಂದು ಮುಚ್ಚಿಬಿಟ್ರೆ ಅದ್ರ ಮೇಲೆ. ಸೊ ಆ ನೀರ್ ಬಿಡ್ತೀವಲ್ಲ, ನೀವು ಪಾತಿ ನೀರ್ ಬಿಡ್ತೀವಲ್ಲ, ಹೆಂಗೋ ಮಲ್ಚಿಂಗ್ ಅಲ್ಲಿ ಇದ್ದೇ ಇರ್ತದ ಅದು. ಪ್ಲಸ್ ನೀರು ಅದು ಮಲ್ಚಿಂಗ್ ನೋಡಿ ಉದ್ದೇಶ ಏನಾಗ್ತದೆ, ನೀರ್ನು ಕಾಪಾಡ್ತದ ಅದು. ಎರಡನೇದು, ಆ ತೆಂಗಿನ ಗಿಡ ತೆಂಗಿನ ಸೋಗು ಕೊಳೆಯಕ್ ಸ್ಟಾರ್ಟ್ ಆಗ್ತದೆ, ಬೇಗ ಕೊಳಿತದೆ, ನೀರಲ್ಲಿಂದ ಬೇಗ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು. ಎರಡು ಉಪಯೋಗ ಆಗ್ತದೆ. ಮತ್ತೆ ಇನ್ನೊಂದು ಮೂರನೇದು, ಕಳೆಗಳು ಸಹ ಬೆಳೆಯೋದಿಲ್ಲ ಕಳೆಗಳು ಬುಡದಲ್ಲಿ. ಸೊ ಈ ಪದ್ಧತಿಯಲ್ಲಿ ಮಾಡಿದ್ರೆ ಮತ್ತೆ ನೀವು ನೀರನ್ನು ಹಾಯಿಸೋದ್ರಿಂದ ಅತಿ ಬೇಗ ಕಳೆಗಳು ಬೆಳ್ಕೊಂಡು ಹೋಗ್ತವೆ. ನೋಡಿದ್ರಲ್ಲ ಚಂದ್ರಶೇಖರ್, ನೀವು ತೋಟದಲ್ಲಿ ನಾವೆಲ್ಲಿ ನೀರು ಹಾಯಿಸ್ತೀವೋ ಮಳೆಗಾಲದಲ್ಲಿ ಬೆಳೆಗಿಂತ ಜಾಸ್ತಿ ಕಳೆಗಳು ಬೆಳೆದಿರ್ತವೆ ಅವ್ರ ತೋಟದಲ್ಲಿ. ನೀರು ಹಾಯಿಸಿ ನಾವು ಅನೇಕ ಅನಾನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಆ ವ್ಯವಸ್ಥೆ ಮಾಡ್ಕೊಳ್ದಂಗೆ ನಾವು ನಮ್ದೇ ಆದಂತ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡು ಹೋಗ್ಬೇಕು. ಈಗ ನಾನು ಬಂದು ನಿಮ್ಗೆ ಒಂದು 2-3 ಪದ್ಧತಿಗಳು ಹೇಳ್ಬೋದಷ್ಟೇ, ಬಟ್ ನೀವು ತೋಟದಲ್ಲಿ ಇರೋರು, ನಿಮ್ಗೆ ಯಾವ ಪದ್ಧತಿ ಮುಖ್ಯವೋ ಮತ್ತೆ ಯಾವ ಪದ್ಧತಿ ಅವಶ್ಯಕತೆ ಇದೆಯೋ, ಯಾವ್ದು ನಿಮ್ಗೆ ಒಳ್ಳೇದು ಅಂತ ಕಾಣ್ತದೋ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು ನೀವು. ಹಾಗೆ ನಿಮ್ಗೆ ಅನುಕೂಲ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಸೇಬು ಎಲ್ಲ ಬೆಳೆಬಹುದು ಸರ್, ಕೆಲವರು ಬೆಳೆದಿದ್ದಾರಂತೆ. ಅಲ್ಲ, ಸೇಬು ಅಷ್ಟೇ ನಿಮ್ಮನೆ ತಿನ್ನಕ್ ಬೆಳಿಬಹುದು, ಬಟ್ ಕಮರ್ಷಿಯಲ್ ಬೆಳಿಲಿಕ್ಕೆ ಆಗೋದಿಲ್ಲ ಅದನ್ನ. ಬರೋದಿಲ್ಲ. ಈಗ ನಿಮ್ಗೆ ಯಾಕೆ, ಈಗ ನೀವು ಹೊಳೆನರಸೀಪುರದಾರಲ್ವಾ, ನೀವ್ ಯಾಕೆ ಮಂಗ್ಳೂರ್ ಕಡೆ ಹೋಗಿ 2 ವರ್ಷ ಇರೋದಿಲ್ಲ? ನೀವು ಇರ್ತೀರಾ ಮಂಗ್ಳೂರ್ ಕಡೆ ಹೋಗಿ 2 ವರ್ಷ ಇರ್ತೀರಾ? ನೀವು ಮಂಗ್ಳೂರ್ಗೆ ಹೋಗಿ ನಾವು ಸಂಪೂರ್ಣ ಜೀವನ ಮಾಡ್ಲಿಕ್ಕೆ ಆಗ್ತದ ಅಂದ್ರೆ ನಮ್ಗೆ ಅಷ್ಟು ಒಕ್ಕೇಳ್ಬೇಕು ನಾವಲ್ಲಿ ಹೋಗಿ ಅಲ್ವಾ? ಸೊ ನಮ್ಮ ವಾತಾವರಣ ಬೇರೆ, ಮಂಗ್ಳೂರ್ ವಾತಾವರಣ ಬೇರೆ ಅಲ್ವಾ? ಹಂಗೆ ಸೇಬು ಬೆಳೆಯುವಂತ ವಾತಾವರಣ ಕಂಪ್ಲೀಟ್ ಶೀತ ವಾತಾವರಣ ಅದು. ನಾವೇನ್ ಕರಿತೀವಿ ಅದಕ್ಕೆ, ಶೀತ ವಲಯ ಅಂತ ಕರಿತೀವಿ. ಟೆಂಪರೇಟ್ ಜೋನ್, ಆ ಶೀತ ವಲಯದಲ್ಲಿ ಬೆಳೆಯುವಂತ ಬೆಳೆ ಸೇಬು. ಅದನ್ನ ತಂದು ನಾವು ಈ ಉಷ್ಣಾಂಶ ಜಾಸ್ತಿ ಬೆಳೀರಿ ಅಂದ್ರೆ ಖಂಡಿತವಾಗ್ಲೂ ಬೆಳಲಿಕ್ಕಾಗೋದಿಲ್ಲ. ಏನು ನಮ್ಮ ಕ್ರೇಜ್ಗೆ ಒಂದು ಎರಡು ಹೊತ್ಕಿಡ ಹಾಕೊಂಡು ಬೆಳಿಬಹುದು, ಬಟ್ ಕಮರ್ಷಿಯಲ್ ಆಗಿ ಮತ್ತೆ ಅಷ್ಟೇ ಗುಣಮಟ್ಟದ ಹಣ್ಣನ್ನು ಬೆಳಿಲಿಕ್ಕೆ ಆಗೋದಿಲ್ಲ ಇಲ್ಲಿ. ಆಗೋದಿಲ್ಲ ಚಂದ್ರಶೇಖರ್. ಸಪೋಟ ಮಾವು ಮತ್ತೆ ಬೇರೆ ಬೇರೆ ಹಣ್ಣಿನ ಈ ಉಷ್ಣವಲಯದ ಬೆಳೆಗಳು ಏನೇನಿದೆ, ಸಪೋಟ ಮಾವು ಜೊತೆಗೆ ಬೇರೆ ಬೇರೆ ಉಷ್ಣವಲಯದ ಹಣ್ಣುಗಳು ಏನೇನಿದೆ ಎಲ್ಲ ಹಣ್ಣುಗಳನ್ನ ಬೆಳಿಬಹುದು ನಾವು. ಕಿವಿ ಫ್ರೂಟ್ ಬರೋದಿಲ್ಲ ಕಿವಿ ಫ್ರೂಟ್ ಅಷ್ಟೇ, ಅದು ಶೀತ ವಲಯದ ಹಣ್ಣೆ. ಅದಕ್ಕೆ ಅವೆಲ್ಲ ಬೆಳೆಯುವಂಥದ್ದು ನಮ್ದು ಶಿಮ್ಲಾ, ಜಮ್ಮು ಕಾಶ್ಮೀರ, ಶಿಮ್ಲಾ, ಹರಿಯಾಣ, ಮತ್ತು ಎಲ್ಲಿ ಐಸ್ ಬೀಳ್ತವಲ್ಲ ಅಲ್ಲಿ ಬೆಳೆಯುವಂತ ಬೆಳೆ ಇದು. ಆ ಟೆಂಪರೇಚರ್ ಮಿನಿಮಮ್ ವರ್ಷಕ್ಕೆ 2-3 ಡಿಗ್ರಿ ಹೋಗ್ತದೆ ಅಲ್ಲಿ, ಅಂತ ಕಡೆ ಬೆಳೆಯುವಂತ ಬೆಳೆ. ಹೌದು ಅಂತ ಕಡೆ ಬೆಳೆಯುವ ಬೆಳೆ. ಅದ ಕಡೆ ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಅಂತ ಬೆಳೆಗಳಿಗೆ. ನಮ್ಮಲ್ಲಿ ಬೇಕಾದಷ್ಟು ಒಳ್ಳೆ ಬೆಳೆಗಳಿದೆ, ಮಾವು, ಸಪೋಟ, ಬಾಳೆ, ಅಂತ ಬೆಳೆಗಳನ್ನ ಬೆಳ್ಕೊಳ್ಳೋಣ ನಾವು. ಅಂತ ಬೆಳೆಗಳನ್ನ ಬೆಳ್ಕೊಳ್ಳೋಣ, ಒಳ್ಳೇದಾಗ್ತದೆ. ಬನ್ನಿ ಸರ್ ನಮ್ಮ ಆಫೀಸ್ ಬನ್ನಿ, ಹಾಸನದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸ್ ಬನ್ನಿ ಕುಂತ್ಕೊಂಡು ನಾವೊಂದು ಅರ್ಧ ಗಂಟೆ ಆರಾಮಾಗಿ ಮಾತಾಡೋಣ, ಟೀ ಕುಡ್ಕೊಂಡು ಮಾತಾಡೋಣ. ಆಯ್ತು, ಧನ್ಯವಾದ ಚಂದ್ರಶೇಖರ್ ಕರೆ ಮಾಡಿದ್ದಕ್ಕಾಗಿ. ಈಗ ಆಕಾಶವಾಣಿಗೆ ಧನ್ಯವಾದಗಳು. ಧನ್ಯವಾದ, ನಮಸ್ತೆ. ಈಗ ಮುಖ್ಯವಾಗಿ ನೀರು ನಿರ್ವಹಣೆ ಬಗ್ಗೆ ಮಾತಾಡಿದೆ ನಾವು. ನಮ್ಮ ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳಿಗೆ ನೀರು ನಿರ್ವಹಣೆ ಬಹಳ ಮುಖ್ಯ. ನಮ್ಮ ರೈತರುಗಳು ದಯಮಾಡಿ ನೀರನ್ನ ಸಮಯಕ್ಕೆ ಸರಿಯಾಗಿ, ಕಾಲಕ್ಕೆ ಅನುಗುಣವಾಗಿ, ಮತ್ತೆ ನಿಗದಿತ ಸಮಯದಲ್ಲಿ, ಮತ್ತೆ ಕರೆಕ್ಟ್ ಇಂಟರ್ವಲ್ ಅಲ್ಲಿ ನೀವು ನೀರನ್ನ ಕೊಟ್ಟಿದ್ದೆ ಆದ್ರೆ ಗಿಡಗಳ ಬೆಳವಣಿಗೆ, ಮರಗಳ ಬೆಳವಣಿಗೆ, ಮರಗಳ ಇಳುವರಿ ಬಹಳ ಚೆನ್ನಾಗಿರ್ತದೆ. ಇದ್ರ ಕಡೆ ಗಮನ ಕೊಡಿ. ಎರಡನೇದು, ಎಲ್ಲ ಮರಗಳಲ್ಲೂ ಪಾತಿ ಮಾಡಬೇಕು ಅಂತ ಹೇಳಿದೆ, ಪಾತಿ ಮಾಡುವಂಥದ್ದು. ಮತ್ತೆ ಎರಡನೇದು, ಪಾತಿ ಮಾಡಿದ ನಂತರ ಅದ್ರ ಮೇಲೆ ನಮ್ಮಲ್ಲಿ ಸಿಗುವಂತಹ ಸೊಪ್ಪುಗಳು, ಯಾವುದಾದ್ರೂ ಸೊಪ್ಪಿರಲಿ, ಅದು ತೆಂಗಿನ ಸೊಪ್ಪಾಗ್ಲಿ, ಅಡಿಕೆ ಸೊಪ್ಪಾಗ್ಲಿ, ತೆಂಗಿನ ಗರಿ, ಅಡಿಕೆ ಗರಿ, ಅಥವಾ ನಮ್ಮಲ್ಲಿ ಗಿರಿಸಿಡಿಯ ಸೊಪ್ಪಾಗ್ಲಿ, ಸುಬಾಬುಲ್ ಸೊಪ್ಪಾಗ್ಲಿ, ಅಥವಾ ಹೊಂಗೆ ಸೊಪ್ಪಾಗ್ಲಿ, ಅಥವಾ ಬೇವಿನ ಸೊಪ್ಪಾಗ್ಲಿ, ಯಾವುದು ಮರಗಳಿದೆ ಆ ಮರಗಳ ಸೊಪ್ಪಲ್ಲಿ ನೀವು ಪಾತಿ ಮಾಡಿದ್ದಿದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಪಾತಿ ಮಾಡಿದ್ದೆ ಆದ್ರೆ ನಾವೇನು ನೀರು ಕೊಡ್ತೀವೋ ನೀರು ಖಂಡಿತವಾಗಿಯೂ ಬೇಗ ಆವಿಯಾಗೋದಿಲ್ಲ ಅದು. ಎರಡನೇದು, ಕಳೆಗಳು ಬೆಳೆದ ನಿಯಂತ್ರಣ ಮಾಡ್ತದೆ. ಸೊ ಬೇಸಿಗೆ ಕಾಲದಲ್ಲಿ ನಮ್ಮ ಜಮೀನಿನಲ್ಲಿ ನಮ್ಮ ಮರಗಿಡಗಳಿಗೆ ನಾವು ಪಾತಿ ಮಾಡಿ ನೀರನ್ನು ಕೊಟ್ಟಿದ್ದೆ, ಪಾತಿ ಮಾಡಿ ಅದರ ಮೇಲೆ ಮತ್ತೆ ಮಲ್ಚಿಂಗ್ ಮಾಡಿ ನೀರನ್ನು ಕೊಟ್ಟಿದ್ದೆ ಆದರೆ ಬಹಳ ಅನುಕೂಲ ಆಗ್ತದೆ. ನಮ್ಮ ರೈತರು ಖಂಡಿತವಾಗಿ ನೀವು ಆ ಪದ್ಧತಿ ಕಡೆ ಗಮನ ಕೊಡಿ. ಮೂರನೇದು ಮುಖ್ಯವಾಗಿ ಮಾಡಬೇಕಾಗಿರುವಂತದ್ದು, ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಹಲೋ, ನಮಸ್ತೆ, ಮಾತಾಡಿ. ಹಲೋ, ಕೇಳಿಸ್ತದೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ಹಲೋ, ಆಯ್ತು, ಏನೋ ತೊಂದರೆ ಆಯ್ತು. ಸೊ ಮೂರು ಪದ್ಧತಿಗಳು ಏನಂತ ಹೇಳಿದ್ರೆ, ಈಗ ಪೂರ್ವ ಮುಂಗಾರು, ಕಳೆದ 15 ದಿವಸದಿಂದ ಈಗಾಗಲೇ 3-4 ಬಾರಿ ಮಳೆಗಳು ಬಂತು ಎಲ್ಲಾ ಭಾಗದಲ್ಲೂ, ನಮ್ಮ ಜಿಲ್ಲೆಯ ಎಲ್ಲಾ ಭಾಗದಲ್ಲೂ ಮಳೆಗಳಾಗಿದೆ. ಈ ಮಳೆಗಳನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಈ ಮಳೆನಲ್ಲಿ ಯಾಕೆ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಮುಂದಿನ ಮುಂಗಾರಿಗೆ ನಾವು ಅನೇಕ ತೋಟಗಾರಿಕಾ ಬೆಳೆಗಳನ್ನ ಬೆಳಿತೀವಿ. ತೋಟಗಾರಿಕಾ ಬೆಳೆಗಳು ಬೆಳಿಬಹುದು ಅಥವಾ ಕೃಷಿ ಬೆಳೆಗಳನ್ನ ಬೆಳಿಬಹುದು. ಆಲೂಗೆಡ್ಡೆ ಮುಖ್ಯವಾಗಿ ಬೆಳಿತೀವಿ ನಾವು, ಆನಂತರ ಜೋಳ ಬೆಳಿತೀವಿ, ಆನಂತರ ಕೆಲವೊಬ್ರು ಭತ್ತಕ್ಕೆ ರಾಗಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ಏನಂತ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರೋದು, ಮಾಗಿ ಉಳುಮೆ ಮಾಡಬೇಕಾಗ್ತದೆ ಆ ಖಾಲಿ ಜಮೀನ್ಗೆ. ಮಾಗಿ ಉಳುಮೆ ಮಾಡಿದ್ರೆ ಏನ ಉಪಯೋಗ ಏನಂತ ಹೇಳಿದ್ರೆ, ಉಷ್ಣಾಂಶ ಜಾಸ್ತಿ ಇರ್ತದೆ. ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಭೂಮಿ ಒಳಗೆ ಇರುವಂತ ಅನೇಕ ನಮಗೆ ಉಪಯೋಗಕ್ಕೆ ಬಾರದಂತಹ ಕೆಟ್ಟ ಕೀಟಗಳು ಸತ್ತೋಗ್ತವೆ ಮಾಗಿ ಉಳುಮೆ ಮಾಡೋದ್ರಿಂದ. ಅಂದ್ರೆ ರೈತರುಗಳು ಖಂಡಿತ ಎಲ್ಲರೂ ಮಾಗಿ ಉಳುಮೆ ಮಾಡಬೇಕು, ಮಾಗಿ ಉಳುಮೆ ಮಾಡಿ ಭೂಮಿಯನ್ನ ಬಿಡಬೇಕು. ಆದ್ರೆ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಮುಖ್ಯವಾಗಿ ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಈ ಬೆಳೆಗಳಿಗೆ ಅಥವಾ ಬೇರೆ ಬೇರೆ ಮಾವು ಸಪೋರ್ಟ್ ಆಗಲಿ, ಈ ಬೆಳೆಗಳಿಗೆ ಒಮ್ಮೆ ಉಳುಮೆ ಮಾಡಿ ಹಸಿರೆಲೆ ಬೀಜಗಳನ್ನ ಹಾಕ್ಬೇಕು ಅವ್ರೀಗ. ಇದು ಕರೆಕ್ಟ್ ಟೈಮ್. ಈಗ ಅದು ಗಿರಿಸಿಡಿ ಆಗ್ಬೋದು, ಸೊ ಇದು ಡಯಾಂಚ ಆಗ್ಬೋದು, ಸನ್ನೆಂಪ್ ಆಗ್ಬೋದು, ಅಲಸಂದೆ ಆಗ್ಬೋದು, ಹುರುಳಿ ಆಗ್ಬೋದು. ಅದು ಬಹಳ ಮುಖ್ಯ. ರೈತರುಗಳು ಈ ಸಂದರ್ಭದಲ್ಲಿ ಉಳುಮೆ ಮಾಡಿ ಒಂದು ಈ ರೀತಿಯ ಬೆಳೆಗಳನ್ನ ಮಾಡಿದ್ದೆ ಆದ್ರೆ, ನೆಕ್ಸ್ಟ್ ಈ ರೀತಿ ಬೆಳೆಗಳು 3-4 ತಿಂಗಳು ಮೇ, ಜೂನ್, ಜುಲೈ, ಆಗಸ್ಟ್ ಒಳಗೆ ಬೆಳೆದು ಆಗಸ್ಟ್ ಅಲ್ಲಿ ಮತ್ತು ಅದನ್ನ ಉಳುಮೆ ಮಾಡಿ ಮತ್ತೆ ಅದನ್ನ ಮಣಿಗೆ ನಾವು ಹಾಗೆ ಸೇರಿಸಬಹುದು ಅದನ್ನ. ಸೊ ಅದರಿಂದ ಈ ಕಾಲದಲ್ಲಿ ಮಳೆ ಯಾವ ಸಂದರ್ಭ ಬೀಳ್ತೀವಿ ನಾವು ಕಾಯ್ತಾ ಇರಬೇಕು. ಕಾಯ್ದ ತಕ್ಷಣ ಉಳುಮೆ ಮಾಡಬೇಕು, ಉಳುಮೆ ಮಾಡಿ ರೀತಿಯ ಬೀಜಗಳನ್ನ ಸಿಂಪಲ್ ಮಾಡಿಬಿಡಬೇಕು. ಮತ್ತೆ ಇನ್ನೊಂದು, ನಾವು ತೆಂಗಲ್ಲಿ ನಾವು ಏನ್ ನೋಡ್ತಾ ಇದೀವಿ ನಮ್ಮ ರೈತರುಗಳಿಗೆ, ನಾನು ಬಹಳ ಜನಕ್ಕೆ ಬುದ್ಧಿ ಹೇಳ್ತಾ ಇದ್ದೀನಿ, ತಿಂಗಳಲ್ಲಿ ದಯಮಾಡಿ ಜಾಸ್ತಿ ಸಲ ಉಳುಮೆ ಮಾಡಬೇಡಿ ನೀವು. ಈಗೇನಾಗ್ತದೆ, ಹಿಂದೆ ನಮ್ಮ ಅಜ್ಜರ ಕಾಲದಲ್ಲಿ ನಮ್ಮ ಅಪ್ಪರ ಕಾಲದಲ್ಲಿ ಏನ್ ಮಾಡ್ತಿದ್ರು, ಹಸುಗಳಲ್ಲಿ ಉಳುಮೆ ಮಾಡ್ತಾ ಇದ್ರು. ಹಸುಗಳಲ್ಲಿ ಉಳುಮೆ ಮಾಡಿದ್ರೆ ನೀವು ಎಷ್ಟು ಸಲ ಉಳುಮೆ ಮಾಡಿದ್ರು ಏನಾಗೋದಿಲ್ಲ ಆಗ. ಆದ್ರೆ ಇವಾಗೆಲ್ಲ ಹಸುಗಳಿಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳು ಉಳುಮೆ ಮಾಡ್ತಾರೆ. ಟ್ರ್ಯಾಕ್ಟರ್ಗಳ ಉಳುಮೆ ಮಾಡಿದ್ರೆ ಏನು ದುರುಪಯೋಗ, ಅದರ ಅನಾನುಕೂಲ ಏನಂತ ಹೇಳಿದ್ರೆ, ಟ್ರ್ಯಾಕ್ಟರ್ 2 ಟನ್ 3 ಟನ್ ಟ್ರ್ಯಾಕ್ಟರ್ ಇರ್ತದೆ. ಸೊ 2-3 ಸಲ ನೀವು ಮರದ ಪಕ್ಕದಲ್ಲಿ ಓಡಿಸಾಡ್ಬಿಟ್ರೆ ಬೇರನ್ನ ಅದು ಬಿಗಿ ಮಾಡ್ತದೆ ಅದು. ಸೊ ಕೆಳಭಾಗದ ಮಣ್ಣು ಗಟ್ಟಿ ಆಗ್ತದೆ. ಸೊ ನಾವು ಟ್ರ್ಯಾಕ್ಟರ್ ಮೇಲ್ಭಾಗದಲ್ಲಿ 5 ಇಂಚು 6 ಇಂಚು ನಮಗೆ ಲೂಸ್ ಕಾಣ್ತದೆ ಅಷ್ಟೇ ಬಿಟ್ರೆ ಕೆಳಭಾಗದಲ್ಲಿ ಗಟ್ಟಿ ಆಗ್ತದೆ. ಅದಕ್ಕೆ ನಾನು ರೈತರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಖಂಡಿತವಾಗಿ ನೀವು ಉಳುಮೆ ಮಾಡೋದು ಕಡಿಮೆ ಮಾಡಿ ತೆಂಗಿನ ತೋಟದಲ್ಲಿ. ಏನು ವರ್ಷಕ್ಕೆ 1 ಬಾರಿ ಅಥವಾ ಇಲ್ಲ 2 ಬಾರಿ ಮ್ಯಾಕ್ಸಿಮಮ್ 2 ಬಾರಿ ಉಳುಮೆ ಮಾಡಿ ಬಿಟ್ಬಿಡ್ಬೇಕು. ಹೆಂಗ್ ಹೇಳ್ತೀನಿ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ದು ಉರುಳಿ ಇದೆ ಅಥವಾ ಅಲಸಂದೆ ಇದೆ ಅಥವಾ ಸನ್ನೆಮ್ ಡ್ಯಾಂಚ್ ಇದೆ, ಇವು 4 ಬಿಟ್ಬಿಡಿ ನೀವು, ಅವು ಬೆಳ್ಕೊಳ್ಳಿ, ಅವೇ ಸಾಯ್ಲಿ ಮತ್ತೆ ಅವೇ ಉಟ್ಲಿ. ನಾವು ಉಳುಮೆ ಮಾಡಿ ಆ ಮಣ್ಣು ಮತ್ತೆ ಮರವನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವ್ ಎಲ್ಲಿ ಡಿಸ್ಟರ್ಬ್ ಮಾಡ್ತೀವಿ ಅಲ್ಲಿ ಅವಕ್ಕೆ ಹಾನಿ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಈ ರೀತಿಯ ಉಳುಮೆ ಮಾಡೋದ್ರಿಂದನೆ ಈ ನಾವು ಮರಗಳಿಗೆ ಡ್ಯಾಮೇಜ್ ಮಾಡ್ತಿದ್ದೀವಿ, ಬೇರೆಗಳಿಗೆ ಡ್ಯಾಮೇಜ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರನೇ ತುಂಬಾ ಮರಗಳು ಈ ಕಾಂಡ ಸೋರುವ ರೋಗದಿಂದ ಸಾಯ್ತಾ ಇದೆ ಈಗ. ಸೊ ಇದೇನಾಗ್ತಿದೆ, ಮಣ್ಣನ್ನು ನಾವು ಗಟ್ಟಿ ಮಾಡ್ತಾ ಇದೀವಿ, ಬೇರೆ ಉಸಿರಾಟ ಮಾಡಕ್ ಆಗ್ತಾ ಇಲ್ಲ. ಸೊ ಅದರಿಂದ ಉಸಿರಾಟ ಮಾಡಕ್ ಆಮೇಲೆ ಇನ್ನು ಕೆಲವೊಬ್ರು ನೀರು ತುಂಬಿಡ್ತಾರೆ, ಅದಕ್ಕೆ ನೀರ್ನು ತುಂಬುತ್ತಾರೆ, ಉಳುಮೆನೂ ಜಾಸ್ತಿ ಮಾಡಿಸ್ತಾರೆ, ಉಸಿರಾಟ ಆಗೋದ್ರಿಂದ ಇದರಿಂದ ಕಾಂಡ ಸೋರುವ ರೋಗ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಎಸ್ಪೆಷಲಿ ಚನ್ನರಾಯಪಟ್ಟಣ ತಾಲೂಕು ಅರಸೀಕೆರೆ ತಾಲೂಕಿನಲ್ಲಿ ತುಂಬಾ ಮರಗಳು ಕಾಂಡ ಸೋರುವ ರೋಗದಿಂದ ಸಾಯ್ತಾ ಇದೆ. ಅದಕ್ಕೆ ನಾನು ರೈತರಿಗೆ ಕಿವಿ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಹೊಲ ನಿಮ್ ಸ್ವಚ್ಛವಾಗಿ ಇರಬೇಕು ಅಂತ ನೀವು ಖಂಡಿತವಾಗಿನ ಅಪೇಕ್ಷೆ ಪಡ್ಕೋಬೇಡಿ. ತೆಂಗಿನ ಮರ ಯಾವತ್ತೂ ಸ್ವಚ್ಛ ಭೂಮಿಯನ್ನ ಅಪೇಕ್ಷೆ ಪಡೋದಿಲ್ಲ. ಅದು ಅದು ನ್ಯಾಚುರಲ್ ಆಗಿ ಬೆಳೀತಾ ಇರ್ತದೆ. ಅದು ಅದು ಗುಡ್ಡಗಾಡಿನಲ್ಲಿ ಬೆಳೆಯುವಂತ ಬೆಳೆ, ಅದು ಸ್ವಾಭಾವಿಕವಾಗಿ ಬೆಳೆಯುವಂತ ಬೆಳೆ. ಆ ಬೆಳೆನ ನಾವು ತಂದು ಇಲ್ಲಿ ಬೆಳೆಸ್ತಾ ಇದೀವಿ, ಆಯ್ತು ಬೆಳೆಸ್ತಾ ಇದೀವಿ ನಾವು, ಅದರ ಮಣ್ಣನ್ನ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಬಾರ್ದು ನಾವು. ಸೊ ಅದರಿಂದ ನಾನೇನು ಹೇಳ್ತಾ ಇದ್ದೀನಿ, ಖಂಡಿತವಾಗಿನು ಹಸಿರೆಲೆ ಗೊಬ್ಬರದ ಏನಿದೆ ಅದನ್ನ ಹಾಕಿ ಬಿಟ್ಬಿಡಿ, ಅದನ್ನ ಅದ್ರಡ್ ಕಾದ್ ಬೆಳೀತಾ ಇರ್ಲಿ, ಸುಮ್ನೆ ಅದೇ ಉದುರ್ಲಿ ಅದೇ ಬೆಳಿಲಿ ಅದೇ ಉದುರ್ಲಿ. ಈಗ ಉದಾಹರಣೆಗೆ ನಮ್ದು ಉರುಳಿ ಹೇಳ್ತಿದ್ದಾರೆ ಎಲ್ಲಾರ್ಗು, ಉರುಳಿ ಹಾಕಿ ಬಿಟ್ಬಿಡಿ ನೀವು, 3 ತಿಂಗಳು 4 ತಿಂಗಳು ಬರ್ತದೆ, ಮತ್ತೆ ಅದೇ ಬೀಜ ಉದುರ್ಲಿ ಅದು, ಮತ್ತೆ ಆ ಯೋಜನೆ ಉಟ್ಲಿ, ಅದು ಅದನ್ನ ಹಾರ್ವೆಸ್ಟ್ ಮಾಡೋದಕ್ಕಾಗಿ ಏನು ಬೇಕಾಗಿಲ್ಲ. ಅವಾಗ ಏನಾಗ್ತದೆ, ಆ ಎಲೆಗಳು ಉದುರುತ್ತವಲ್ಲ, ಒಳ್ಳೆಯ ಮರಕ್ಕೆ ಗೊಬ್ಬರ ಆಗ್ತದೆ, ಎಲೆಗಳು ಬೀಜಗಳು ಗೊಬ್ಬರ ಆಗ್ತದೆ, ಮತ್ತೆ ಅದೇ ಬೀಜಗಳು ಮೊಟ್ಟೆ ಉಡ್ತದೆ. ಸೊ ಹಾಗೆ ನೀವು ಖಂಡಿತವಾಗಿ ಯಾರಾದ್ರೂ ನೀವು ರೈತರುಗಳು ದಯಮಾಡಿ ಕೇಳ್ತಾ ಇದ್ರೆ, ನೀವು ಖಂಡಿತವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಷ್ಟು ಒಳ್ಳೇದಾಗ್ತದೆ ಅಂತ, ಖಂಡಿತವಾಗಿ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇನೆ ನಾನು. ಇದಿಷ್ಟು ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ರಿ, ತಂಪು ಹೊತ್ತಲ್ಲಿ ನೀರನ್ನ ನೀಡಬೇಕು ಅಂತ ಹೇಳಿ. ಹೌದು ಹೌದು ಸರ್. ತಂಪು ಹೊತ್ತಿನಲ್ಲಿ ನೀಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ? ತಂಪು ಹೊತ್ತಲ್ಲಿ ನೀಡಿದ್ರೆ ಏನಾಗ್ತದೆ, ಈಗ ನಾವು ಉದಾಹರಣೆಗೆ ವಿಶೇಷವಾಗಿ ನಮ್ಮ ಈ ತರಕಾರಿ ಬೆಳೆಗಳಿಗೆ ಅಥವಾ ಬೇರೆ ಬೆಳೆಗಳಿಗೆ ಏನಾಗ್ತದೆ, ನಾವು ಬಿಸಿಲೊತ್ತಲ್ಲಿ ನೀರು ನೀಡೋದ್ರಿಂದ ಮಣ್ಣು ಕಾದಿರ್ತದೆ. ಆಗ ಬಿಸಿಲೊತ್ತಿನಲ್ಲಿ ಮಣ್ಣು ಕಾದಿರ್ತದೆ, ಆ ಕಾಯ್ದ ಮಣ್ಣಿಗೆ ನೀರನ್ನು ಹಾಕಿದ್ರೆ ನಾವು ಖಂಡಿತವಾಗಿನೂ ಅದೇನಾಗ್ತದೆ, ಅದು ಕೆಳಭಾಗದಲ್ಲಿ ಟೆಂಪರೇಚರ್ ಜಾಸ್ತಿ, ಇನ್ನೂ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಮತ್ತೆ ಆರ್ದ್ರತೆ ಜಾಸ್ತಿ ಆಗ್ತದೆ, ಹ್ಯುಮಿಡಿಟಿ ಅಂತೀವಲ್ಲ, ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಮತ್ತೆ ಟೆಂಪರೇಚರ್ ಜಾಸ್ತಿ ಆದ್ರಿಂದ ಕೆಳಭಾಗದಲ್ಲಿ ಅನೇಕ ಫಂಗಲ್ ಡಿಸೀಸ್ಗಳು ಬರ್ತವೆ. ಯಾವ್ಯಾವ ಉದಾಹರಣೆಗೆ, ಡೌನಿ ಮಿಲ್ಡ್ಯೂ, ಪೌಲ್ಡ್ರಿ ಮಿಡ್ಯೂ, ಈ ರೀತಿ ರೋಗಗಳು ಜಾಸ್ತಿ ಬರ್ತವೆ. ಅದಕ್ಕೆ ನಾವು ಹೇಳೋದು ಖಂಡಿತವಾಗಿನೂ ತಂಪತ್ತಿನಲ್ಲಿ ಏನಾದ್ರೆ ನೀವು ವ್ಯವಸ್ಥೆ ಮಾಡ್ಕೊಂಡು ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಸೊ ಇನ್ನೊಂದು ಪ್ರಮುಖವಾದಂಥ ಅಂಶ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ಬೇಸಿಗೆ ಕಾಲದಲ್ಲಿ ಈಗಾಗಲೇ ನಾನು ಅನೇಕ ರೋಗ ಕೀಟಗಳ ಬಗ್ಗೆ ಮಾತಾಡಿದೆ ತೆಂಗಿನಲ್ಲಿ. ಬೇಸಿಗೆ ಕಾಲದಲ್ಲಿ ಈ ರೀತಿ ಹವಾಗುಣ ಬದಲಾವಣೆ ಆಗೋದ್ರಿಂದ, ಮತ್ತೆ ಬಿಸಿಲು ಜಾಸ್ತಿ ಮತ್ತೆ ಬೇರೆ ಬೇರೆ ಹವಾಗುಣಗಳು ವ್ಯತ್ಯಾಸದಿಂದ ನಮ್ಮಲ್ಲಿ ರೋಗ ಕೀಟಗಳು ಜಾಸ್ತಿ ಆಗ್ತವೆ. ಅದು ಅಡಿಕೆನೇ ಆಗಲಿ, ತೆಂಗು ಆಗಲಿ, ಕಾಫಿ ಆಗಲಿ, ಕಾಳುಮೆಣಸಾಗಲಿ, ಬೇರೆ ಬೇರೆ ಕೀಟಗಳು ಜಾಸ್ತಿ ಆಗ್ತವೆ, ಮತ್ತೆ ರೋಗಗಳು ಜಾಸ್ತಿ ಬರ್ತವೆ. ಆ ನಿಟ್ಟಿನಲ್ಲಿ ರೈತರು ಏನ್ ಮಾಡ್ಬೇಕು, ಆ ರೀತಿ ಏನಾದರೂ ಅವರು ತೋಟದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಕಂಡುಬಂದ ತಕ್ಷಣ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಅಥವಾ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಏನೆಲ್ಲ ಸಿಂಪಡಣೆ ಮಾಡಬೇಕು, ಖಂಡಿತವಾಗಿ ಸಿಂಪಡಣೆ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಇಲ್ಲಾಂತ ಹೇಳಿದ್ರೆ ಹೋಗಿಂತ ಮತ್ತೆ ಉಲ್ಬಣ ಆಗ್ತಾ ಹೋಗ್ತದೆ, ಮರಗಿಡಗಳು ಸಾಯ್ತಾ ಹೋಗ್ತವೆ. ಸೊ ಆ ನಿಟ್ಟಿನಲ್ಲಿ ರೈತರುಗಳು ಈ ಕಾಲದಲ್ಲಿ ರೋಗ ನಿರ್ವಹಣೆ, ರೋಗ ಕೀಟಗಳ ನಿರ್ವಹಣೆ ಬಹಳ ಮುಖ್ಯ. ಆ ಕಡೆ ಗಮನ ವಹಿಸಬೇಕು ಅವರು. ಗಮನ ವಹಿಸಿದ್ರೆ ಖಂಡಿತವಾಗಿನೂ ಬೇಸಿಗೆ ಕಾಲದಲ್ಲಿ ನಮ್ಮ ಬೆಳೆಗಳನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು, ಇಳುವರಿನ ಯಥೇಚ್ಛವಾಗಿ ಪಡೆಯಬಹುದು, ಮತ್ತೆ ನಮ್ಮ ತೋಟವನ್ನು ಆರೋಗ್ಯಕರವಾಗಿ ನಾವು ಕಾಪಾಡಿಕೊಳ್ಬಹುದು. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂರ್ವ ಮುಂಗಾರಿನಲ್ಲಿ ಜಿಲ್ಲೆಯ ಪ್ರಮುಖ ತೋಟಗಾರಿಕೆ ಬೆಳೆಗಳ ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಿಸಾನ್ ವಾಣಿ ಸಂಚಿಕೆಯಲ್ಲಿ ಕೃಷಿ ತರಂಗ ಪೂರ್ವ ಮುಂಗಾರಿನಲ್ಲಿ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂಧನ್, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಮತ್ತು ನೀಲಯ್ಯ, ಸಹಕಾರ ಲಕ್ಷ್ಮೀ ಎಚ್ಜೆ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ನಮಸ್ಕಾರಗಳು. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:04. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುನೋಟ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ, 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು, 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು, ರಾತ್ರಿ 9:00 ಕ್ರೀಡಾಲೋಕ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನ ಕೇಳಬಹುದು, 10:00 ಭಾವನ ಪ್ರಸ್ತುತಿ ಲಕ್ಷ್ಮೀ ಎಚ್ಜೆ, 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಟಿ ಕೃಷ್ಣ ಭಟ್ ಅವರಿಂದ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ, ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಪ್ರಸ್ತುತಿ ಕ್ಷಮಾ ವಿ ಭಾನುಪ್ರಕಾಶ್, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಸವಿಗಾನ, 9:05 ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ, 9:35 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ.